ಸಾಧನ. ಈ ಒಂದು ಮೊಗ್ಗು ಕೊರೆಯುವ ಹುಳು ಬಾಧೆಯನ್ನ ನಾವು ತಡೆಯೋದಕ್ಕೆ ಇಂಡಾಕ್ಸಾ ಕಾರ್ಬ್ ಅಂತ ಹೇಳಿ ಬರುತ್ತೆ ಒಂದು ಕೀಟನಾಶಕ, ಹಾಗೆ ಇಮಾಮೆಕ್ಟಿನ್ ಬೆನ್ಸೋಯೇಟ್ ಅಂತ. ಸೊ ಇವೆರಡನ್ನ ನಾವು ಬಳಸಬಹುದು. ಇನ್ನೊಂದು ಮಾಡಬಹುದು ಇದಕ್ಕೆ ಸಿಂಪರಣೆ ಅಲ್ಲದೆ ಹೋದ್ರೆ ಪಾಯ್ಸನ್ ಬೇಟ್ ಅಂತೀವಿ ನಾವು, ಅಂದ್ರೆ ವಿಷದ ಒಂದು ಊಟ ಅದಕ್ಕೆ ಹುಳಕ್ಕೆ. ಯಾಕಂದ್ರೆ ನೈಟ್ ಟೈಮ್ ತಿನ್ನತ್ತಲ್ಲ, ತಿನ್ನಕೊಡೋದು. ಅಂದ್ರೆ ಅದಕ್ಕೆ ಹೆಂಗ್ ಮಾಡ್ಬೇಕಂದ್ರೆ, ನಾವು ಯಾವ್ದಾದ್ರು ಒಂದು ಹಿಟ್ಟು, ಕಡಲೆ ಹಿಟ್ಟು, ಯಾವ್ದಾದ್ರು ಒಂದು ಹಿಟ್ಟು, ಮತ್ತೆ ಹೊಟ್ಟು, ಯಾವ್ದಾದ್ರು ರೈಸ್ ಬ್ರ್ಯಾನ್ ಅಂತೀವಿ ನಾವು ಇದ್ರದ್ದು ಭತ್ತದ ಹೊಟ್ಟು, ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಬೆಲ್ಲ ಅಥವಾ ಕೊಳ್ತಿರೋ ಹಣ್ಣು, ಅದ್ ಅಷ್ಟಕ್ಕೂ ಈ ನಾನೇನು ಔಷಧಿ ಹೇಳದ್ನಲ್ಲ ಅದನ್ನ ಹಾಕುವಂಥದ್ದು, ಮಿಕ್ಸ್ ಮಾಡಿ ಅಲ್ಲಲ್ಲಲ್ಲಲ್ಲಿ ಉಂಡೆ ಮಾಡಿ ಇಡುವಂಥದ್ದು. ಸೊ ಅದು ಅಟ್ರಾಕ್ಟ್ ಬಂದು ತಿನ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಅವೆಲ್ಲ ಸಾಯ್ತವೆ. ಸೊ ಈ ರೀತಿ ಕಂಟ್ರೋಲ್ ಮಾಡುವಂಥದ್ದು. ಇನ್ನು ನಾನು ಥ್ರಿಪ್ಸ್ ಎಫಿಡ್ಸ್ ಎಲ್ಲ ಹೇಳದ್ನಲ್ಲ, ಸೊ ಅದನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಕಷ್ಟು ಅಂತರ್ವ್ಯಾಪಿ ಕೀಟನಾಶಕಗಳಿದ್ದಾವೆ ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಥಯೋಮಿಥಾಕ್ಸಾಮು, ಕ್ಲೋರಾಂಟ್ರಾನಿಲಿಪ್ಲೂರು, ಅಸಿಫೇಟು, ಡಯಫೆಂಥ್ರಿಯನೋ. ಇನ್ನೂ ನಾನು ಇಷ್ಟು ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲದೆ ಇರೋದು ಆಲ್ರೆಡಿ ನಿನ್ನೆ ಇವತ್ತು ಮಾರ್ಕೆಟ್ಗೆ ಬಂದಿರುವಂಥ ಹೊಸ ಹೊಸ ಕಾಂಪೌಂಡ್ಸು ಕೂಡ ಇರ್ತವೆ. ಸೊ ಈ ರೀತಿ ಇನ್ನು ರೋಗ ಅಂತ ಬಂದರೆ ಫಿಸೇರಿಯಂ ವಿಲ್ಟ್ ಅಂತ ಹೇಳಿ ಸೊರಗು ರೋಗ, ತುಕ್ಕು ರೋಗ, ಮತ್ತೆ ಬ್ಲೈಟ್, ರೇ ಬ್ಲೈಟ್ ಅಂತೀವಿ, ಅಂದ್ರೆ ಹೂ ಒಣಗುವ ರೋಗ. ಸೊ ಈ ರೀತಿ ರೋಗಗಳು ಕೂಡ, ರೋಗಗಳ ಬಾಧೆಯನ್ನು ಕೂಡ ಕಂಡು ಬರುತ್ತೆ. ಇದು ಯಾವಾಗ ಅಂತಂದ್ರೆ ಮೋಡ ಕವಿದ ವಾತಾವರಣ, ಮಳೆ ಅಂತ ಟೈಮಲ್ಲಿ ಇದು ಜಾಸ್ತಿ ಹೆಚ್ಚಾಗುವಂತ ಸಂದರ್ಭ ಇರುತ್ತೆ. ಸೊ ನಾನು ಅವಾಗಲೇ ಹೇಳದ್ನಲ್ಲ, ನಾನು ಮಣ್ಣನ್ನ ನಾವು ಚೆನ್ನಾಗಿ ತಯಾರು ಮಾಡ್ಕೊಳ್ಳುವಂಥದ್ದು, ಅದನ್ನ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಾವು ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬಹುದು. ಈ ರೋಗ ಕೀಟದ ಬಾಧೆ ಎಲ್ಲ ಕಡಿಮೆನೆ ಇರುತ್ತೆ. ಅದನ್ನ ಬಿಟ್ಟು ನಾವು ಏನೋ ಈ ವಾತಾವರಣದಲ್ಲಿ ಈ ರೀತಿ ಇದೆ ಅಂತ ಅಂದಾಗ ನಾವು ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಸಿಂಪರಣೆಗಳನ್ನು ಮಾಡ್ಕೋಬಹುದು. ಆಯ್ತು ಡಾಕ್ಟರ್ ಆಶಾ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಸೇವಂತಿ ಬೆಳೆ ಬೇಸಾಯದ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ಕೆಲವು ರೈತ ಬಾಂಧವರು ಇರ್ತಾರೆ, ಡಾಕ್ಟರ್ ಆಶಾ ಅವ್ರ ಜೊತೆಗೆ ಮಾತಾಡಬೇಕು, ತೋಟಗಾರಿಕಾ ವಿಜ್ಞಾನಿಯವರು ನಮಗೆ ಏನು ಮಾಹಿತಿ ನೀಡಬಹುದು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ತೀರಾ? ಖಂಡಿತ ಹೇಳಿ. 9964 68 0 4 7. ಇನ್ನೊಮ್ಮೆ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9964 68 0 4 7. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಲಲ್ಲಾ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಲಲ್ಲಾ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಏ ಓರ್ಮವಾನ ಮಗಳು ನೀರ್ ಹೋಗಿ ತಂಡು ಹುಡುಗ ಏರಿ ಕಲ್ಲಾಗಿ ಹದ್ಗನು ಕಣಕ್ಕಯ್ಯ. ಲಲ್ಲಾ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಹರಿಯೋ ನೀರಾಗಿ ಹುಡುಗಿ ಹರಿದಿದ್ ಕಂಡೊಂದು ಹುಡುಗ ಸದ್ದಾಣೆನಾಗಿ ಸರ್ದನು ಕಣಕ್ಕಯ್ಯ. ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರ ತೋಳಿಲ್ಲ. ಏ ಸುಂಡ ಏರಿಯಾಗಿ ಹುಡುಗ ತರದಿದ್ ಕಂಡೊಂದು ಹುಡುಗಿ ಕುಚ್ಚ ಮೀನಾಗಿ ಬಳ್ಳಳು ಕಣಕ್ಕಯ್ಯ. ಲಲ್ಲ ಮಂಚಾದ ಕೆಳಕ್ಕಯ್ಯ ಗಿಣಿಯ ಪಂಜಾರ ತೋಳಿಲ್ಲ. ಏ ಬಾಳೆ ಮೀನಾಗಿ ಹುಡುಗಿ ಬಳ್ಳಿ ಕಂಡೊಂದು ಹುಡುಗ ಗಾಣ ಕರ್ನಾಗಿ ಚಂದನು ಕಣಕ್ಕಯ್ಯ. ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರ ತೋಳಿಲ್ಲ. ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಏ ಗಾಣ ಕರ್ನಾಗಿ ಹುಡುಗ ಚಂದಿದ್ ಕಂಡೊಂದು ಹುಡುಗಿ ರಾಗಿ ಕಾಳಾಗಿ ಸಿಡ್ದಳು ಕಣಕ್ಕಯ್ಯ. ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಏ ರಾಗಿ ಕಾಳಾಗಿ ಹುಡುಗಿ ಸಿಡ್ದಿದ್ ಕಂಡೊಂದು ಹುಡುಗ ಉಂಜನ್ ಮರಿಯಾಗಿ ಭೇದನು ಕಣಕ್ಕಯ್ಯ. ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರ ತೋಳಿಲ್ಲ. ಏ ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರ ತೋಳಿಲ್ಲ. ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರ ತೋಳಿಲ್ಲ. ಏ ರಾಗಿ ಕಾಳಾಗಿ ಹುಡುಗಿ ಸಿಡ್ದಿದ್ ಕಂಡೊಂದು ಹುಡುಗ ಉಂಜನ್ ಮರಿಯಾಗಿ ಮೇದನು ಕಣಕ್ಕಯ್ಯ. ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರ ತೋಳಿಲ್ಲ. ಏ ಉಂಜನ್ ಮರಿಯಾಗಿ ಹುಡುಗಿ ಮೇದಿದ್ ಕಂಡೊಂದು ಹುಡುಗಿ ತೋಡನ್ ಮರಿಯಾಗಿ ತೋಡಳು ಕಣಕ್ಕಯ್ಯ. ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರ ತೋಳಿಲ್ಲ. ಏ ತೋಡನ್ ಮರಿಯಾಗಿ ಹುಡುಗಿ ತೋಡಿ ಕಂಡೊಂದು ಹುಡುಗ ಒಡ್ಡ ಬಾಯಾಗಿ ಹದ್ದನು ಕಣಕ್ಕಯ್ಯ. ಲಲ್ಲ ಮಂಚಾದ ಮೇಲಿಲ್ಲ ಪಂಜಾರದೋಳಿಲ್ಲ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ಒಡ್ಡ ಬಾಯಾಗಿ ಹುಡುಗ ಹದ್ದಿ ತಂಡೊಂದು ಹುಡುಗಿ ನಾಗ ಮರಿಯಾಗಿ ರಾಚಳು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ನಾಗರ್ ಮರಿಯಾಗಿ ಹುಡುಗಿ ರಾತಿ ತಂಡೊಂದು ಹುಡುಗ ಕೀರನ್ ಮರಿಯಾಗಿ ಕಡ್ದನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲೆಯ ಪಂಜಾರದೋಳಿಲ್ಲ. ಹೇ ಕೀರನ್ ಮರಿಯಾಗಿ ಹುಡುಗ ಕರ್ದಿ ತಂಡೊಂದು ಹುಡುಗಿ ಮೂಗೋತ್ತವಾಗಿ ಬೆಳ್ದಳು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲೆಯ ಪಂಜಾರದೋಳಿಲ್ಲ. ಹೇ ಮೂಗೋತ್ತವಾಗಿ ಬೆಳ್ದಿ ತಂಡೊಂದು ಹುಡುಗಿ ಇಲ್ಗಾರ್ ಹುಡುಗನಾಗಿ ಹದ್ದನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲೆಯ ಪಂಜಾರದೋಳಿಲ್ಲ. ಹೇ ಇಲ್ಗಾರ್ ಹುಡುಗನಾಗಿ ಹದ್ದಿ ತಂಡೊಂದು ಹುಡುಗಿ ರಾಗರ್ ಮರಿಯಾಗಿ ರಾಚಳು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲೆಯ ಪಂಜಾರದೋಳಿಲ್ಲ. ಹೇ ನಾಗರ್ ಮರಿಯಾಗಿ ಹುಡುಗಿ ರಾತಿ ತಂಡೊಂದು ಹುಡುಗಿ ಕಿರಣ್ ಮರಿಯಾಗಿ ಕಡ್ದನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ಕೇರನ್ ಮರಿಯಾಗಿ ಹುಡುಗಿ ಕಡ್ದಿ ತಂಡೊಂದು ಹುಡುಗಿ ಅಡಕೆ ದಸಿಯಾಗಿ ಬೆಳ್ದಳು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ಅಡಕೆ ದಸಿಯಾಗಿ ಹುಡುಗಿ ಬೆಳ್ದಿ ತಂಡೊಂದು ಹುಡುಗ ತಿಳ ಹುಡುಗನಾಗಿ ಕುಯ್ದನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ತಿಳ ಬಾಯಾಗಿ ಹುಡುಗ ಕುಯ್ದಿದ್ ಕಂಡೊಂದು ಹುಡುಗಿ ಗರಿಕೆ ಉಲ್ಲಾಗಿ ಬೆಳ್ದಳು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ಗರಿಕೆ ಹುಡುಗಿಯಾಗಿ ಬೆಳ್ದಿದ್ ಕಂಡೊಂದು ಹುಡುಗ ಟಗರ ಮರಿಯಾಗಿ ಮೇದನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ಟಗರ ಮರಿಯಾಗಿ ಹುಡುಗ ಮೇದಿ ತಂಡೊಂದು ಹುಡುಗಿ ಮರಿಯಾಗಿ ಬರಲು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ಅಗಸನ್ ಮಗ್ನಾನಾಗಿ ಒಗೆದಿದ್ದೋ ಕಂಡೋ ಒಳ್ಳೆ ಮೀನಾಗಿ ಬಳ್ಳಳು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲೆಯ ಪಂಜಾರದೋಳಿಲ್ಲ. ಹೇ ಅಗಸರ ಮಗನಾಗಿ ಒಗ್ದಿದ್ ಕಂಡೊಂದು ಹುಡುಗಿ ಜಿಂಕೆ ಮರಿಯಾಗಿ ನಿಂತಳು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲೆಯ ಪಂಜಾರದೋಳಿಲ್ಲ. ಹೇ ಜಿಂಕೆ ಮರಿಯಾಗಿ ಹುಡುಗಿ ನಿಂತಿದ್ ಕಂಡೊಂದು ಹುಡುಗ ಬೇಟೆ ಕರ್ನಾಗಿ ಸೆಳೆದನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲೆಯ ಪಂಜಾರದೋಳಿಲ್ಲ. ಹೇ ಬೇಟೆ ಕರ್ನಾಗಿ ಹುಡುಗ ಸೆಂದಿದ್ ಕಣ್ಣೊಂದು ಹುಡುಗಿ ಮೂಗೋತ್ತವಾಗಿ ಬೆಳ್ದಳು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲೆಯ ಪಂಜಾರದೋಳಿಲ್ಲ. ಹೇ ಮೂಗೋತ್ತವಾಗಿ ಬೆಳ್ದಿದ್ ಕಣ್ಣೊಂದು ಹುಡುಗಿ ಇಲ್ಗಾರ್ ಹುಡುಗನಾಗಿ ಹದ್ದನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲೆಯ ಪಂಜಾರದೋಳಿಲ್ಲ. ಹೇ ಇಲ್ಗಾರ್ ಹುಡುಗನಾಗಿ ಹದ್ದಿದ್ ಕಂಡೊಂದು ಹುಡುಗಿ ಗದ್ದೆ ಬದಿಯಾಗಿ ಬಿದ್ದಳು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಹೇ ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಹೇ ಗದ್ದೆ ಬದುವಾಗಿ ಬಿದ್ದಿದ್ ಕಂಡೊಂದು ಹುಡುಗ ರೈತನ್ ಮಗನಾಗಿ ಸೌರನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಹೇ ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ರೈತನ್ ಮಗನಾಗಿ ಸೌರಿದ್ ಕಂಡೊಂದು ಹುಡುಗಿ ಮಲ್ದ ಮರಿಯಾಗಿ ಹಾವಡಳು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ಮಲ್ದ ಮರಿಯಾಗಿ ಹುಡುಗಿ ಓಡಿದ್ ಕಂಡೊಂದು ಹುಡುಗ ಬೇಡ ಹುಡುಗನಾಗಿ ಹೊಡೆದನು ಕಣಕ್ಕಯ್ಯ, ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಹೇ ಲಲ್ಲ ಮಂಚಾದ ಮೇಲೆ